ಬೇಡಂದ್ರ ನಡೆದೇತೇನ ಬ್ಯಾಡ ಬ್ಯಾಡಂದ್ರ ಚುಕ್ಕೊಳ ಕೈಯಾನ ಗೋರಂಗಿ ಹಾಂಗ ಚುಕ್ಕೊಳ ಕೈಯಾನ ಗೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಕಡ್ಡಿ ಪೆಟ್ಟಿಗೆಯೊಳಗ ನೀ ಬಂದಿ ತಡಿ ತಪ್ಪಲರಿಣಗುಳ ತಿಂದಿ ಕಡ್ಡಿ ಪೆಟ್ಟಿಗೆಯೊಳಗ ನೀ ಬಂದಿ ತಡಿ ತಪ್ಪಲರಿಣಗುಳ ತಿಂದಿ ಆಡಿಸಿದಂಗಾಡು ನೀ ಮೌನ ಆಡಿಸಿದಂಗಾಡು ನಿಮ್ಮೌನ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಚುಕ್ಕಳ ಕೈಯಾನ ಬೋರಂಗಿ ಹಾಂಗ ಚುಕ್ಕಳ ಕೈಯಾನ ಬೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಆಮ್ಯಾಲಿಂದು ಮಕ್ಕಳ ಆಟ ಪ್ರಾಣ ಇರು ಮಟ ಮಾಕೂಟ ಆಮ್ಯಾಲಿಂದು ಬರಿ ಹೂ ಚಾಟ ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ ಸಾಕಂದ ಗಳಿಗೆ ಸರಿ ಕಂದಗಳಿಗೆ ಸರಿ ಸುಮ್ಮನ ಚುಕ್ಕಳ ಕೈಯಾನ ಗೋರಂಗಿ ಹಾಂಗ ಚುಕ್ಕಳ ಕೈಯಾನ ಗೋರಂಗಿ ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಅವನ ಕೈಯಾಗ ನಾವು ನೀವು ಹಾಂಗ ಆಡಸ್ತಾನ ಬಲ್ಲಂಗ ಭಗವಾನ ಕುಣಸ್ತಾನ ಬಲ್ಲಂಗ ಭಗವಾನ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಬ್ಯಾಡ ಬ್ಯಾಡಂದ್ರ ನಡೆದೇತೇನ ಚುಕ್ಕಳ ಕೈಯಾನ ಗೋರಂಗಿ ಹಾಂಗ ಚುಕ್ಕಳ ಕೈಯಾನ ಗೋರಂಗಿ ಹಾಂಗ ಅವನ ಕೈಯಾಗ ನಾವು ವಿಶ್ವ ಏಡ್ಸ್ ದಿನ ಇದೆಯಲ್ಲ, ಈ ಹೆಚ್ ಐ ವಿ ಅಂದ್ರೆ ಏನು? ಹೆಚ್ ಐ ವಿ ಅಂದ್ರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವ ವೈರಾಣು. ಹೀಗೆ ಕಡಿಮೆ ಆಗದ ಹಲವು ರೋಗಗಳಿಗೆ ಒಳಗಾಗುವ ಸ್ಥಿತಿಯನ್ನ ಏಡ್ಸ್ ಅಂತ ಕರೀತಾರೆ ಅಲ್ವಾ? ಹೌದು. ಹೆಚ್ ಐ ವಿ ಏಡ್ಸ್ ನ ಲಕ್ಷಣಗಳೆಂದ್ರೆ ಜ್ವರ, ತಲೆ, ಗಂಟಲು ನೋವು, ದೇಹದಲ್ಲಿ ತುರಿಕೆ, ಲಸಿಕೆ ಗ್ರಂಥಗಳು ಊದಿಕೊಳ್ಳುವುದು. ಕೆಲವರಿಗೆ ಯಾವುದೇ ಲಕ್ಷಣವೂ ಕಾಣಿಸದೆ ಕೂಡ ಇರಬಹುದು. 2030 ಒಳಗೆ ಹೆಚ್ ಐ ವಿ ಸೋಂಕನ್ನು ಶೂನ್ಯಕ್ಕೆ ತರುವ ನಿಟ್ಟಿನಲ್ಲಿ ಅನುಮಾನವಿರುವ ಎಲ್ಲರೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡಿಸಿಕೊಳ್ಳಿ. ಅಂದರ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ಅಂದರ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಅಂದರ ಸ್ವರ್ಗ ಅಂದರ ನರಕ ನಾನು ನೀನಂದರ ಜೀವ ಜೀವ ಸಾಗರ ಜಾಲ ನಾನು ನೀನಂದರ ಜೀವ ಜೀವರ ಜಾಲ ನನ ನಿನಗ ಮೂಲ ಸೆಲಿಯಾವುದೋ ನನ ನಿನ